ರೈತ ಬಂಧುವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕಡಗಂದೊಡ್ಡಿ ಗ್ರಾಮದ ಮಂಜುನಾಥ್ ಅವರ ಬದನೆ ಬೇಸಾಯದ ಅನುಭವಗಳು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕಡಗಂದೊಡ್ಡಿ ಗ್ರಾಮದ ಮಂಜುನಾಥ್ ಅವರು, ಇವರು ಸುಮಾರು ವರ್ಷದಿಂದ ತರಕಾರಿ ಬೇಸಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಅನುಭವಗಳು ಅಷ್ಟೇ ಮುಖ್ಯ. ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಾದಾಗ ಸಾಮಾನ್ಯವಾಗಿ ಅನುಭವ ಬಂತಪ್ಪ ಅಂತಂದ್ರೆ ರೈತರು ಆ ಬೆಳೆಯಲ್ಲಿ ಪರಿಪೂರ್ಣತೆಯನ್ನು ಪಡ್ಕೋತಾರೆ ಮತ್ತು ಹೆಚ್ಚು ಆದಾಯವನ್ನು, ಹೆಚ್ಚು ಲಾಭವನ್ನು, ಹೆಚ್ಚು ಇಳುವರಿಯನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೇ ರೀತಿ ಮಂಜುನಾಥ್ ಸುಮಾರು ವರ್ಷದಿಂದ ತರಕಾರಿ ಬೇಸಾಯ, ಈ ತರಕಾರಿ ಬೇಸಾಯದ ಅನುಭವಗಳು ಏನಿದ್ದಾವೆ, ಯಾಕೆ ತರಕಾರಿ ಬೇಸಾಯಕ್ಕೆ ಬಂದರು, ಜೊತೆಗೆ ಯಾವ ತರಕಾರಿ ಇಷ್ಟಪಟ್ಟು ಬೇಸಾಯವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ಮಂಜುನಾಥ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಮಂಜುನಾಥ್, ಶಾಲೆ ಅದು ಎಷ್ಟು ಓದಿರಿ? ಸರ್, ನಾನು ಶಾಲೆಗೆ ಹೋಗಿಲ್ಲ ಸರ್. ಹೋಗಿಲ್ಲ ಸರ್. ಯಾಕೆ, ಮನೆಯಲ್ಲಿ ಕಳಿಸ್ಲಿಲ್ಲ ಅಥವಾ ನಿಮಗೆ ಆಸಕ್ತಿ ಇರಲಿಲ್ಲ ಹೋಗ್ಲಿಕ್ಕೆ? ಮನೆಯವರೇ ಕಳಿಸಿದ್ರೆ ಸರ್, ನಾನು ಹೋಗ್ಲಿಲ್ಲ ಸರ್. ಹೋಗ್ಲಿಲ್ಲ? ಹಾಂ ಸರ್. ಹೇಗೆ, ಈಗ ಸಣ್ಣವರಿದ್ದಾಗಿನ ಹೊಲದ ಕೆಲಸ ನಿಮ್ಮ ತಂದೆಯವ್ರು ಹೊಲದ ಕೆಲಸಕ್ಕೆ ಹಚ್ಚಿದ್ರು, ಶಾಲೆಗೆ ಹೋಗಂತ ಹೇಳಿಲ್ಲ ನಿಮಗೆ? ಅವ್ರು ದೊಡ್ಡವ್ರು ಹೇಳಾರ ಸರ್, ನಾನು ಹೋಗ್ಲಿಲ್ಲ ಸರ್. ಹೋಗ್ಲಿಲ್ಲ? ನಾನು ಹೋಗ್ಲಿಲ್ಲ ಸರ್. ಅವ್ರೇನು ಕಳಿಸಿದ್ರು ಸರ್, ನಾನು ನಮ್ಗೆ ಇಷ್ಟಿದ್ದಿಲ್ಲ ಸರ್ ಶಾಲೆಗೆ. ಏನೇನು ಕೆಲಸ ಹೊಲದಲ್ಲಿ ಅಂತಂದ್ರೆ, ಈಗ ಭೂಮಿ ಎಷ್ಟೈತೆ ನಿಮ್ದು, ಏನೇನು ಬೆಳೆ ಬೆಳೀತಾ ಇದ್ದೀರಿ, ಭೂಮಿ ಮೊದಲು ಎಷ್ಟಿತ್ತು ಸಣ್ಣವರಿದ್ದಾಗ, ಈಗ ಎಷ್ಟು ಭೂಮಿ ಮಾಡ್ಕೊಂಡಿರಿ? ಸರ್, ನಮ್ಮ ತಾತ ಇದ್ದವಾಗ ಸರ್ ಹತ್ತು ಎಕರೆ ಸರ್, ಈಗ ನಮಗೆ ಎಲ್ಲ 8 ಎಕರೆ ಸರ್. ಈ ಸದ್ಯಕ್ಕೆ ಅಣ್ಣ ತಮ್ಮ ಇದ್ದೀವಿ ಸರ್. ನಾವೀಗ 8 ಎಕರೆ ಸರ್. ಮನುಷ್ಯಾಗ ಒಂದು 2 ಎಕರೆ? 2 ಎಕರೆ ಸರ್. ಮನುಷ್ಯರಿಗೆ ಊರಿಗೆ 2 ಎಕರೆ ಸರ್ ಅಷ್ಟೇ. ಹೇಗೆ 2 ಎಕರೆದಲ್ಲಿ ಜೀವನ ಮಾಡ್ಕೊಂಡು ಎಲ್ಲ ಸಂಸಾರ ನಡೆಸಿಕೊಂಡು ಎಲ್ಲ ಖರ್ಚು ವೆಚ್ಚಗಳನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗತ್ತೆ 2 ಎಕರೆದಲ್ಲಿ? ಸರ್, ಸ್ವಲ್ಪ ಲೀಸ್ಗೆ ಹಾಕೊಂಡಿವಲ್ಲ ಸರ್, ಮನೆಯದು ಸ್ವಲ್ಪ ಅದ, ಇನ್ನು ಲೀಸ್ಗೆ ಹಾಕೊಂಡಿ ಸರ್. ಎಷ್ಟು 2 ಎಕರೆ ಲೀಸ್ ಹಾಕೊಂಡಿರಿ? 7 ಎಕರೆ ಹಾಕೊಂಡಿ ಸರ್. 7 ಎಕರೆ? ಹಾಂ ಸರ್. ಹೆಂಗ ಲೀಸು ಹೆಂಗ ಬರ್ತದ, ಏನು ಹೆಂಗ ರೇಟ್ ಅದು ನಡೆದಾಗಿತ್ತಾಗೆಲ್ಲ? ನಮ್ಮ ಕಡೆ ಸರ್ ಈಗ 1 ಎಕರೆಗೆ 14,000 ಲೀಸ್, 20,000 ಆಗ ಸರ್ ಈ ಕಡೆ. ಹೆಂಗೆ, ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ ಸರ್. ಅಂದ್ರೆ ರೊಕ್ಕ ಅಡ್ವಾನ್ಸ್ ಕೊಡ್ಬೇಕಾ ಅಥವಾ ಬೆಳೆಗಳು ಬಂದ ಮೇಲೆ ಕೊಡ್ಬೇಕಾ ಅವ್ರಿಗೆ? ಅಡ್ವಾನ್ಸ್ ಕೊಡ್ಬೇಕು ಸರ್. ಅಡ್ವಾನ್ಸ್? ಅಡ್ವಾನ್ಸ್ ಸರ್. ಈಗ ಲೀಸ್ ಭೂಮಿಯಲ್ಲಿ ಏನ್ ಬೆಳಿತೀರಿ ನೀವು? 14,000 ರೂಪಾಯಿ ಒಂದು ಎಕರೆ ಹಾಕೊಂಡ್ರೆ ಏನ್ ಬೆಳೆಗಳನ್ನ ಬೆಳೀತಾ ಇರ್ತೀರಿ? ಸರ್, ಈ ಕಾಲಿಫ್ಲವರ್ ಸರ್, ಬಜನೆಕಾಯಿ ಸರ್, ಟೊಮೆಟೊ ಸರ್, ಈ ಎಲ್ಲ ಹಾಕ್ತೀವಿ ಸರ್. ಕಾಲಿಫ್ಲವರು, ಬದನೆಕಾಯಿ, ಟೊಮ್ಯಾಟೊ, ಇವು ಮೂರೇನ ಮತ್ತೆ ಬೇರೆ ತರಕಾರಿ ಹಾಕ್ತಿರ್ತೀರ? ಬೆಂಡೆಕಾಯಿ ಮತ್ತೆ ಹಾಕ್ತೀವಿ ಸರ್. ಬೆಂಡೆಕಾಯಿ, ಹೀರೆಕಾಯಿ, ಎಲ್ಲ ಕಾಯಿಪಲ್ಯದಾಗ ಎಲ್ಲ ಐಟಮ್ ಹಾಕ್ತಿವಿ ಸರ್. ಅದಾದ ಟೋಟಲ್ ಒಂದು ವರ್ಷಕ್ಕೆ ಒಂದ್ 2-3 ಎಕರೆ ಕಾಯಿಪಲ್ಯ ಇರ್ತದ ನಿಮ್ದು? ಜಾಸ್ತಿ ಸರ್, 4-5 ಎಕರೆ ಹಾಕ್ತಿವಿ ಸರ್. 4-5 ಎಕರೆ? 5 ಎಕರೆ ಸರ್. ಹೆಂಗ್ ಮ್ಯಾನೇಜ್ ಮಾಡ್ತೀರಿ 5 ಎಕರೆ ಅಂತಂದ್ರೆ? ಎಲ್ಲ ಕಸ ತೆಗೆದು ಗೊಬ್ಬರ ಹಾಕುದು ಎಲ್ಲ ಬಹಳಷ್ಟು ಸಮಸ್ಯೆ ಬರ್ತವೆ. ಅದರಲ್ಲಿ ತರಕಾರಿಯಲ್ಲಿ ಟೈಮ್ ಟು ಟೈಮ್ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ, ಹೆಂಗ್ ಮಾಡ್ತೀರಿ? ಮತ್ತೆ ನಿಮ್ಮ ಮನೆಯಲ್ಲೆಲ್ಲ ಅಷ್ಟು ಜನ ಇದೀರಿ? ನಮ್ಮ ಮನೆಯವ್ರು ಮಾಡ್ತೀವಿ ಸರ್, ನಮ್ಮ ಮನೆ ನಮ್ಮ ಕಡೆ ಇದ್ರೆ ನಾ ಕೂಲಿಯವ್ರು ಮತ್ತೆ ಇರ್ತೀವಿ ಸರ್. ಕೂಲಿಯವ್ರು ಮತ್ತೆ ಬರ್ತಾರೆ ಸರ್. ಈ ನೋಡ್ರಿ, ನೀವು ಎಲ್ಲ ಬದನೆಕಾಯಿಗೆ ಡ್ರಿಪ್ ಮಾಡಿಸಿರಿ, ಟೊಮ್ಯಾಟೋಗೆ ಡ್ರಿಪ್ ಮಾಡಿಸಿರಿ, ಎಲ್ಲ ಬೆಳೆಗೂ ಕಾಲಿಫ್ಲವರಿಗೆ ಡ್ರಿಪ್ ಮಾಡಿಸಿರಿ. ಹೆಂಗೆ ಡ್ರಿಪ್ ಮಾಡಿಸಿದ ಮೇಲೆ ಅನುಕೂಲ ಆಗ್ಯದ ನಿಮಗೆ? ಡ್ರಿಪ್ ಬೇಸಿ ಅನುಕೂಲ ಸರ್. ಮತ್ತೆ ಅದು ಕಳೆ ಕಸ ಸ್ವಲ್ಪ ಕಡಿಮೆ ಬರ್ತಾ ಸರ್, ನೀರು ಮತ್ತೆ ನಮಗೆ ಸ್ವಲ್ಪ ಉಳಿತಾಯ ಆಗ್ತದ. ಬೇಸಿ ಸರ್, ಡ್ರಿಪ್ ಇದ್ರೆ ಬೇಸಿ ಇರ್ತದೆ ಸರ್. ಮತ್ತೆ ಡ್ರಿಪ್ ಜೊತೆ ಹರಿ ನೀರು ಬಿಡ್ತಿರ್ತೀರಿ? ಹಾಂ, ಹರಿ ನೀರು ಮತ್ತೆ ಬಿಡ್ತೀವಿ ಸರ್. ಭೋಜಿ ಹಿಡಿದು ನೀರು ಮತ್ತೆ ಬಿಡ್ತೀವಿ ಸರ್. ಯಾಕೆ ಡ್ರಿಪ್ ಇದ್ರೆ ಅದ್ರ ಮೇಲೆ ನಡೆದಿಲ್ವಾ? ಇಲ್ಲ ಸರ್, ಬಜನೆಕಾಯಿ ಒಂದೇ ಬಿಡ್ತೀವಿ ಸರ್. ಹಂಗ ಕಾಲಿಫ್ಲವರ್, ಟೊಮಾಟಿಗೆ ಡ್ರಿಪ್ ಏನು ಇರ್ತದ, ಇದು ಬಜನೆಕಾಯಿ ಅಂದ್ರೆ ಮತ್ತೆ ನಾವು ಭೋಜಿ ಹೊಡೆದು ಮತ್ತೆ ನೀರು ಕಟ್ಬೇಕು ಸರ್. ಈಗ ಈ ಬದನೆಕಾಯಿ ಬಂದ್ರೆ, ಬದನೆಕಾಯಿ ನೀವು ಯಾವ ತಳಿಯನ್ನು ಆಯ್ಕೆ ಮಾಡ್ತೀರಿ? ಪ್ರತಿ ವರ್ಷನೂ ಯಾವ್ದು ಒಂದು ವೆರೈಟಿ ಹಾಕೋದು? ಈ ಸರ್ ಏನಾರ ಅಂತ ಸರ್ ವೈಟ್ ಇದು, ಇದನ್ನ ನಾವು ಹಾಕೋದು ಈಗ. ಅದು ಸುಮರಣ ಮತ್ತೆ ಅದೇ ಬರ್ತದೆ ಸರ್. ಅದು ಜೀರೋ ಅಂತೀವಿ ಸರ್, ಜೀರೋ ಬಜನೆಕಾಯಿ ಅದು. ಹಾಗೆ ಮತ್ತೆ ಹಾಕ್ತೀವಿ ಸರ್. ಒಬ್ಬ ರೈತರು ಹೆಚ್ಚಿಗೆ ಅಂದ್ರೆ ಬೆಳೆ ಬದನೆಕಾಯಿ ಹಾಕೋದು ಜಾಸ್ತಿ ಸರ್. ಯಾಕೆ ಈ ಭಾಗದಲ್ಲಿ ಬಿಳಿ ಬದನೆಕಾಯಿಗೆ ಜಾಸ್ತಿ ಡಿಮಾಂಡ್ ಅನ್ನ? ಅಥವಾ ಇನ್ನೊಂದು ಈ ಪರ್ಪಲ್ ಬದನೆಕಾಯಿ ಬರ್ತದಲ್ಲ ಗುಲಾಬಿ, ಇದ್ರ ಬಣ್ಣದ್ದು, ಅದು ಬ್ಲಾಕ್ ಬದನೆಕಾಯಿ ಪರ್ಪಲ್ ಕಲರ್ದು, ಯಾಕೆ ಹಾಕೋದಿಲ್ಲ ಅಂತ? ಅಂತ ಮತ್ತೆ ಸರ್ ನಮ್ ಕಡೆ ಜಾಸ್ತಿ ತಿನ್ನೋದು ಬೆಳೆದೆ ಜಾಸ್ತಿ ಸರ್ ಈ ಕಡೆ ಹೋಗೋದು. ಮತ್ತೆ ಹೋಗ್ತಾವ ಸರ್, ಕಡಿಮೆ ಸರ್. ಹೆಚ್ಚಿಗೆ ಜೀರೋ ಅಂದ್ರೆ ಮತ್ತೆ ಕಡಿಮೆ, ಹೆಚ್ಚಿಗೆ ಹೋಗಲ್ಲ ಸರ್. ಬದನೆಕಾಯಿ ಸಸಿಗಳನ್ನ ನೀವೇ ಮಾಡ್ತೀರಾ? ಇಲ್ರಿ ಸರ್, ನರ್ಸರಿ ತರ್ತೀವಿ ಸರ್. ನರ್ಸರಿ ಸರ್. ಅಂದ್ರೆ ಅವರೇನು ನೀವು ಬೀಜ ಓದ್ ಕೊಡ್ಬೇಕು ಅವ್ರಿಗೆ? ಇಲ್ಲ, ಅವರೇ ಬೀಜ ಹಾಕಿ ನಾವು ಬೆಳೆಸ್ತಾರೆ ಸರ್. ಸಸಿ ನಾವು ಸಸಿ ತಗೊಂಡು ಬಂದು ಹಾಕ್ತೀವಿ ಸರ್. ಹೆಂಗ ಕೊಡ್ತಾರೆ ನಿಮಗೆ ಒಂದು ಟ್ರೇಕ್? ಅದಲ್ಲ, ಇದು ಬಜನೆಕಾಯಿ ಅಂದ್ರೆ 40 ರೂಪಾಯಿ ಕೊಡ್ತಾರೆ ಸರ್. ಎಷ್ಟು ಸಸಿ ಇರ್ತಾವ? 40 ರೂಪಾಯಿ ಅಂದ್ರೆ ಅದರಲ್ಲಿ 80 ಸಸಿ ಇರ್ತಾವ ಸರ್. 80 ಸಸಿ? 80 ಇರ್ತಾವ ಸರ್. 50 ಪೈಸಾ ಒಂದು ಬಿತ್ತು ಅಷ್ಟೇ ಸರ್. ಮತ್ತೆ ಎಲ್ಲಾ ಸಸಿಗಳು ಅಲ್ಲಿ ಒಂದು ಹುಸಿ ಹೋಗೋದಲ್ಲ, ಎಲ್ಲ ಫುಲ್ ನಾಡ್ತಾವ ನಿಮ್ಗೆ ಹುಸಿ ಹೋಗ್ತಾವ? ಹೋಗ್ತಾ ಸರ್, ಅದ್ರಾಗ ಒಂದು 20-15-20 ಕಡಿಮೆ ಇರ್ತಾವ ಸರ್. ಅದ್ರಾಗ ಅವ್ರು ಕೊಡೋದು 80 ಇರ್ತಾವ, 80-90 ಅಂತಾರೆ ಸರ್. ನಮ್ ಕಡಿಮೆ ಬರ್ತಾವ ಅದ್ರಾಗ, ಕಡಿಮೆ ಇರ್ತಾವೆ ಅಷ್ಟೇ. 60-70 ಬರ್ತಾ ಸರ್ ಬಂದ್ರೆ. ಅಂದ್ರೆ ಬೀಜ ತಂದು ನೀವೇ ಮಾಡ್ಕೊಳಿಕ್ ಆಗೋದಿಲ್ಲ? ಇಲ್ಲ ಸರ್, ಅವ್ರ ಆಗ್ತೀವಿ ಸ್ವಲ್ಪ ಬೇಸ್ನ ಬರ್ತಾ ಸರ್ ಒಲ್ಲೆ. ಬೆಳೆದ ಸಸಿ ಹಾಕಿ ಎಲ್ಲ ಮೇಂಟೈನ್ ಮಾಡಕ್ ಸ್ವಲ್ಪ ತ್ರಾಸ ಅಲ್ಲ, ಅದಕ್ಕೆ ಅಲ್ಲಿ ತಗೊಂಡು ಬಂದು ಹಾಕ್ತಿವಿ. ಒಂದ್ ಎಕರೆ ಅಂತಂದ್ರೆ ಎಷ್ಟು ಟ್ರೀ ಬೇಕಾಗ್ತದ? ಒಂದ್ ಎಕರೆ 120 ಬೇಕಾಗ್ತದೆ ಸರ್. 120 120 ಸರ್. ಸೀದಾ ತಂದು ಲೈನ್ ಗೀನ್ ಎಲ್ಲ ಮಾರ್ಕಿಂಗ್ ಮಾಡ್ಬಿಟ್ಟಿರ್ತಾರೆ ಮೊದಲ, ಡ್ರಿಪ್ ಹಾಕೊಂಡು ಎಲ್ಲ ನೀರು ಅಡ್ಜಸ್ಟ್ ಮಾಡಿ ನರ್ಸರಿಗೆ ತಗೊಂಡು ಬಂದು ಹಚ್ಚಿಬಿಡ್ತೀವಿ ಸರ್. ಈಗ ಡ್ರಿಪ್ ಎಲ್ಲಿ ನೀರು ಬೀಳ್ತದೆ ಅಲ್ಲೇ ಹಚ್ಬೇಕು ಅದನ್ನ? ಎಲ್ಲೆಲ್ಲಿ ನೀರು ಬೀಳ್ತಾವ ಸರ್ ಅಲ್ಲೇ ಹಚ್ಬೇಕು ಸರ್. ಅಲ್ಲೇ ಹೋಲ್ ಹಾಕಿ ಅಲ್ಲಿ ಅಲ್ಲಿ ಹೋಲ್ ಎಲ್ಲೆಲ್ಲಿ ಇರ್ತಾವ ಸರ್, ನೀರ್ ಎಲ್ಲೆಲ್ಲಿ ಬಿದ್ದಿರ್ತಾವ ಅಲ್ಲಿ ಒಂದೊಂದು ಸಸಿ ಇಡ್ಬೇಕು ಸರ್. ಈ ಮತ್ ನೀವು ಈಗ ಪ್ಲಾಸ್ಟಿಕ್ ಪಾಲಿಥಿನ್ ಕವರ್ ಮಲ್ಚಿಂಗ್ ಮಾಡ್ತಾರೆ, ಪಾಲಿಥಿನ್ ಮಲ್ಚಿಂಗ್ ಅದೆಲ್ಲ ಬೋದಿಗೆಲ್ಲ ಹಾಕ್ತಿರ್ತಾರೆ, ನೀವು ಹಾಕೋದಿಲ್ವಾ? ಅದು ಆಗ್ಬೋದು ಸರ್, ಅದು ತಿಂಗೆ ಜಾಸ್ತಿ ಇರ್ತದೆ ಸರ್ ನಮ್ಮ ಸ್ವಲ್ಪ ನಮ್ಮ ಹೊಲದಲ್ಲಿ, ಅದಕ್ಕೋಸ್ಕರ ನಾವು ಹಾಕಲ್ಲ ಸರ್. ಅದು ತಿಂಗೆ ಬಂದ್ರೆ ಅದು ಏನು ಪೇಪರ್ ಹಾಕಿದ ಮಾತ್ರ ಕುಚ್ಕೊಂಡು ಬರ್ತದೆ ಹಂಗೆ ಸರ್. ಅದು ಹೌದಾ? ಹೌದು ಸರ್. ಅದು ಅದು ಎಲ್ಲಿ ತುಂಗಿದಿಲ್ಲ ಅಂದ್ರೆ ಅಂತ ಹೊಲದಲ್ಲಿ ನಡೀತಾ ಸರ್. ಅದು ಮಂಜುನಾಥ್, ಈಗ ತರಕಾರಿ ಬೇಸಾಯದಲ್ಲಿ ನಿಮಗೇನು ಅಂತ ಸಮಸ್ಯೆ ಹೇಳ್ಕೊಳ್ಳುವಂತ ಸಮಸ್ಯೆಗಳೇನು ಬರಕತ್ತ ಬೇಸಾಯದಲ್ಲಿ? ಏನು ಸರ್, ಹಿಂಗೆ ಅಷ್ಟೇ ಟಮಾಟಿ ಬೆಜನಕಾಯಿ ಇವು ಎಲ್ಲ ಕಾಲಿಫ್ಲವರ್ ಹಾಕ್ತೀವಲ್ಲ ಸರ್, ಅಷ್ಟೇ ನಮ್ಮ ಜೀವನಾಗ ಅಷ್ಟೇ ಸ್ವಲ್ಪ ಸ್ವಲ್ಪ ಅದು ನಮ್ಗೆ ಸ್ವಲ್ಪ ಅದು ಕುಳಿಯರ್ಗೆ ಸ್ವಲ್ಪ ಹಿಂಗೆ ಆಯ್ತು ನೋಡಿ ಸರ್. ಅಲ್ಲ ಈಗ ನೀವು ಒಂದು ಸಸಿಯಿಂದ ನಾಟಿ ಮಾಡೋದ್ರಿಂದ ಹಿಡಿದು ರಾಶಿ ಮಾಡೋತನ ಎಣ್ಣೆ ಹೊಡೆದಿರ್ಬೋದು, ಕೀಟ ಯಾವ್ದು ಬಂತು, ಯಾವ ಎಣ್ಣೆ ಹೊಡಿಬೇಕು, ಯಾವ ಗೊಬ್ಬರ ಹಾಕಬೇಕು ಅನ್ನೋದನ್ನ ಎಲ್ಲ ನಿಮಗೆ ಪರ್ಫೆಕ್ಟ್ ಆಗಿಬಿಟ್ಟದ. ಅದು ನಮಗೆ ಎಲ್ಲ ಸರ್ ಹೊಡ್ತಾ ಇದ್ದೆ, ವರ್ಷಗಟ್ಟಲೆ ಹೊಡ್ತೀವಲ್ಲ ಸರ್, ಅನುಭವಿಸ್ತಾರೆ ಅಷ್ಟೇ. ಏನಿಲ್ಲ, ಈಗ ಮಾರ್ಕೆಟ್ ಹೋಗ್ತೀರಿ ತರ್ತೀರಿ ಎಣ್ಣೆ ಹೊಡಿತೀರಿ ಅಷ್ಟೇ ಸರ್. ಅದಕ್ಕೆ ಕೇಳ್ತೀವಿ ಸರ್ ನಮ್ಗೆ ಯಾವ ಎಣ್ಣೆ ಬೇಕಂತ ಅವ್ರು ಕೇಳಿದ್ರೆ ಅವ್ರು ಕೊಡ್ತಾರೆ ಸರ್ ಅಷ್ಟೇ. ನಮ್ಗೆ ಹೊಲದಲ್ಲಿ ಏನ್ಗೆ ಹುಳ ಇದ್ರೆ ಹುಳದಕ್ಕೆ ತಗೊಂಬರ್ತೀವಿ, ದ್ವಾಮಿದ್ರಿ ದ್ವಾಮಿ ಅದು ಹಂಗ ಆ ತರ ಕೇಳು, ನಾವು ನೋಡಿ ಅಲ್ಲ ಅಂಗಡಿ ಹೋಗಿ ತರ್ತೀವಿ ಸರ್. ಹುಳ ದ್ವಾಮಿ ಏನ್ ಪರಕ್ ಆಗತ್ತ? ದ್ವಾಮಿ ಅಂದ್ರೆ ಏನು? ಹುಳ ಅಂದ್ರೆ ಏನು? ಹುಳ ಅಂದ್ರೆ ಸರ್ ಅವಾಗೆ ಇರ್ತಾವ ಸರ್, ಬಜನೆಕಾಯಿಗಳು ಹೆಂಗಿರ್ತಾವ ಬಜನೆಕಾಯಿ ತೂಟ ಹಾಕ್ಬಿಡ್ತಾವ ಸರ್. ತೂಟ ಹಾಕೋದು, ತಪ್ಪಲ ತಪ್ಪಲ ಕಟ್ ಮಾಡೋದು, ಎಲೆ ತಿನ್ನೋದು, ಆ ತರ ಮಾಡ್ತಾವ ಸರ್. ಎಣ್ಣೆ ಹೊಡಿದ್ರೆ ಸ್ವಲ್ಪ ಸತ್ತ ಹೋಗ್ತಾವ ಸರ್ ಅವು. ದ್ವಾಮಿ ಅಂದ್ರೆ ದ್ವಾಮಿಗೆ ಏನಾನ ಸ್ವಲ್ಪ ಅದಕ್ಕೆ ಮತ್ತೆ ಎಲ್ಲ ಅದು ಮತ್ತೆ ಸ್ವಲ್ಪ ದ್ವಾಮಿ ಅಟ್ಯಾಕ್ ಆದ್ರೆ ಆಯ್ತು ಸರ್. ಅದು ರಸ ಇರ್ತದೆ, ರಸ ಎಲ್ಲ ಇರಿಸ್ಕೊಂಡ್ ತಿಂದ್ಬಿಡ್ತಾವ ಸರ್ ಅವು. ಹೇಗೆ ತರಕಾರಿ ನಿಮಗ ತರಕಾರಿ ಎಂಟ್ರಿ ಆಗುವಾಗ ಹೆಂಗ ನಿಮ್ಗೆ ಏನು ಎಲ್ಲಿಲ್ಲ ಮಂದಿ ಬೆಳಿತಾರ ಅಂತೇಳಿ ನೀವು ಬಂದ್ರೆ ಅಥವಾ ಹೆಂಗ ನಿಮ್ಗೆ ಎಂಟ್ರಿ ಆದ್ರೆ ತರಕಾರಿ ಸರ್? ನಾವು ಮತ್ತೆ ಹೆಂಗೆ ಸರ್, ಒಬ್ಬರು ನೋಡಿ ಒಬ್ಬರು ಹೆಂಗೆ ಮತ್ತೆ ಸರ್ ಬೆಳಿಬೇಕಂತ ಒಂದು ನಮ್ಗೆ ಒಂದು ಆಸೆ ಸರ್, ಅಷ್ಟೇ ಬೆಳೆಸ್ತೀವಿ ಸರ್. ಈ ತರಕಾರಿ ಬೆಳೆಯಾಕತ್ತಿದ ಮೇಲೆ ಯಾವ ರೀತಿ ತರಕಾರಿ ನಿಮಗೆ ಕೈ ಹಿಡ್ದದ ಇದು? ಹಂಗೆ ಸರ್ ಮತ್ತೆ ಕೈ ಹಿಡ್ದ ಸರ್, ಮತ್ತೆ ಕಷ್ಟ ಪಡ್ತೀವಲ್ರ ಸರ್, ಕಷ್ಟಪಡ್ದಷ್ಟು ಇರ್ತದ ಸರ್ ಹಂಗೆ. ಅದು ಅತಿ ಅಚ್ಚು ಮೆಚ್ಚಿನ ತರಕಾರಿ ಯಾವ್ದು ನಿಮ್ಗೆ, ಒಳ್ಳೆ ರೀತಿಯಿಂದ ಲಾಭ ತಂದು ಕೊಟ್ಟಂತ ತರಕಾರಿ ಯಾವ್ದು ನಿಮ್ದು? ಅಂದ್ರೆ ಕಾಲಿಫ್ಲವರ್, ಬಜನೆಕಾಯಿ, ಟಮಾಟೆ ಮೂರು ಬರ್ತಾವ ಸರ್ ಬೇಷ್ ಅಂದ್ರೆ. ಟೊಮ್ಯಾಟೊ, ಬದನೆಕಾಯಿ, ಕಾಲಿಫ್ಲವರ್ ಈ ಮೂರು ಬೇಷೆ ಬರ್ತಾವ ಸರ್. ಬೆಂಡೆಕಾಯಿ ಅಂತ ಏನೂ ಆಗೋದಿಲ್ಲ? ಬೆಂಡೆಕಾಯಿ ಮತ್ತೆ ಬರ್ತಾ ಸರ್. ಮತ್ತೆ ದೊಣ್ಣ ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಅಂತಲ್ಲ ಅದನ್ನ ಹಾಕೋದಿಲ್ಲ? ಹೆಚ್ಚಿಗೆ ಮುದ್ರು ಜಾಸ್ತಿ ಸರ್ ಬರೋದು, ಜಾಸ್ತಿ ಖರ್ಚು ಆಗೋದು ಹೆಚ್ಚಿಗೆ, ಅದಕ್ಕೆ ಬಹಳ ಖರ್ಚು ಆಗ ಮೆಣಸಿನಕಾಯಿ ಆಗಲಿ ಕ್ಯಾಪ್ಸಿಕಮ್ ಅಂತಿರ ಸರ್, ಅವು ಜಾಸ್ತಿ ಖರ್ಚು ಸರ್ ಅದಕ್ಕೆ ಎಣ್ಣೆ ಜಾಸ್ತಿ ಹೊಡಬೇಕು ಅದಕ್ಕೆ. ಮತ್ತೆ ಬದನೆಕಾಯಿಗೂ ಎಣ್ಣೆ ಜಾಸ್ತಿ ಹೊಡಿಬೇಕಂತಾರ? ಉಳಿದಷ್ಟು ಇಳುವರಿ ಬರ್ತದೆ ಸರ್. ಇದು ಬಜನೆಕಾಯಿ ಎಷ್ಟು ಎಣ್ಣೆ ಹೊಡಿದ್ರೆ ಮತ್ತೆ ಅಷ್ಟು ನಾವು ಬರ್ತಂತ ಒಂದು ಗ್ಯಾರಂಟಿ ಸರ್, ಅದೇನು ಮುದ್ರು ಬಂದ್ರೆ ಏನು ಮಾಡಕ್ ಆಗಲ್ಲ ಸರ್. ಅದು ಬದನೆಕಾಯಿ ಬೆಳೆ ಯಾವ ಸೀಸನ್ ಅಲ್ಲಿ ಜಾಸ್ತಿ ಇಳುವರಿ ಬರ್ತದೆ? ಇದು ಯಾವ ಕಾಲದಲ್ಲಿ ಹೆಚ್ಚಿದ್ರೆ ಏನು, ಮಳೆಗಾಲದಲ್ಲಿ ಹೆಚ್ಚಿ ಚಲೋ ಬರ್ತದೋ ಚಳಿಗಾಲದಲ್ಲೇ ಚಲೋ ಬರ್ತದೆ ಹೆಂಗೆ? ಇಳುವರಿ ಅಂದ್ರೆ ಸರ್ ಮಳೆಗಾಲದಾಗ ಇರ್ತದ ಚಳಿಗಾಲದಾಗ ಇರ್ತದೆ ಸರ್ ಇಳುವರಿ, ಯಾವಾಗನ್ನ ಬರ್ತದೆ ಸರ್ ಇದು. ಇಳುವರಿಗೆ ಏನು ಕಡಿಮೆ ಇಲ್ಲ ಸರ್, ಅಂದ್ರೆ ಸ್ವಲ್ಪ ಎಣ್ಣೆ ಹೊಡೋದು ಮಳೆಗಾಲದಾಗ ಜಾಸ್ತಿ ಸರ್ ಸ್ವಲ್ಪ. ಅಂದ್ರೆ ಇದರಲ್ಲಿ ಜಾಸ್ತಿ ಕಾಯಿ ಕೊರಕ ಜಾಸ್ತಿ ಬರುತ್ತೆ? ಕಾಯಿ ಕೊರಕ ಜಾಸ್ತಿ ಸರ್, ತೂತ ಹಾಕೋ ಜಾಸ್ತಿ ಸರ್. ಇದಕ್ಕೆ ಬಜನೆಕಾಯಿ ಎಲ್ಲ ಕಾಯಿ ಪಲ್ಲದಾಗ ಜಾಸ್ತಿ ಎಣ್ಣೆ ಹೊಡೆದ್ರೆ ಇದಕ್ಕೆ ಬಜನೆಕಾಯಿ ಎಷ್ಟು ಸರ್ ಇನ್ನ ಯಾವ್ದು ಇದಕ್ಕಿನ್ನ ನಾವು ರೈತರದಾಗ ನೋಡಕತ್ತೀವಲ್ಲ ಸರ್, ಜಾಸ್ತಿ ಎಣ್ಣೆ ಹೊಡೆದಂತ ಬಜನೆಕಾಯಿಗೆ ಸರ್. ಬದನೆಕಾಯಿ ಇದೇ ದೊಡ್ಡದು. ಏನ್ ಬದನೆಕಾಯಿಗೆ ಎಷ್ಟು ದಿವಸಕ್ಕೊಮ್ಮೆ ಎಣ್ಣೆ ಹಾಕ್ತಾ ಇರ್ತಾರೆ? ಹಂಗೆ ನಾಲ್ಕೈದು ದಿವಸಕ್ಕೆ ಹೊಡ್ಬೇಕು ಸರ್, ಮೂರ್ ದಿವಸಕ್ಕೆ ನಾಲ್ಕು ದಿವಸಕ್ಕೆ. ವಾರದಲ್ಲಿ ಒಂದ್ಸಲ ಎರಡ್ ಸಲ ಹೊಡಿಯಬೇಕು? ವಾರಕ್ಕೆ ಎರಡು ಮೂರು ಸರ್ ಸರ್ ಇನ್ನ ಹಂಗಾದ್ರೆ ಇದು ಬೆಳೆ ಬರ್ತದೆ, ಇಲ್ಲಕಂದ್ರೆ ಇಲ್ಲ ಸರ್ ಇದು ಬರೋದೇ ಇಲ್ಲ, ಎಲ್ಲ ತೂಡ ಹಾಕ್ಬಿಡ್ತಾವ ಎಲ್ಲ. ಒಂದ್ ಎಕರೆ ಬದನೆಕಾಯಿಗೆ ಎಷ್ಟು ಖರ್ಚಾಗತ್ತೆ ಅಂದಾಜು? ಒಂದ್ ಎಕರೆ ಬದನೆಕಾಯಿಗೆ ಖರ್ಚು ಎಷ್ಟಾಗತ್ತೆ ಎಣ್ಣೆ ಗೊಬ್ಬರ ಎಲ್ಲ ಸೇರಿ? ಈ ಬಹಳ ಸರ್ ಹೇಳ್ಬೇಕಂದ್ರೆ ಅದು ಹೇಳಕ್ಕೆ ಇಲ್ಲ, ಹಂಗಾದ ಖರ್ಚಿ ನಾವು ಇಷ್ಟೇ ಅಂತ ಅಂಜೋದು ಮಾಡಕ್ ಆಗಲ್ಲ ಸರ್. ಇದಕ್ಕೆ ಆಗಲ್ಲ ಅಷ್ಟೊಂದು ಖರ್ಚು, ಒಬ್ಬರೊಬ್ಬರು ಕೈಯಲ್ಲಿ ಇದು ಒಬ್ಬರು ಜಾಸ್ತಿ ಇರ್ತಾರೆ, ಒಬ್ಬರು ಕಡಿಮೆ ಇರ್ತಾರ ಹಂಗೆ. ಮತ್ತೆ ಹೇಗೆ ಈಗ ನಿಮಗೆ ಒಂದ್ ಎಕರೆ ಬದನೆಕಾಯಿ ಚಲೋ ರೇಟ್ ಸಿಕ್ತು, ಚಲೋ ಇದು ಆತಪ್ಪ ಅಂತಂದ್ರ ಎಷ್ಟು ಲಾಭ ಬರ್ತದೆ? ಬೇಸಿ ನಮ್ಗೆ ರೇಟ್ ಸಿಗ್ಬೇಕು ಸರ್, ಬೆಳೆನ ಬೆಳೆಸ್ತೀವಿ, ಎಣ್ಣೆ ಹೊಡಿಸ್ತೀವಿ, ಎಲ್ಲ ಮಾಡಿಸ್ತೀವಿ ಸರ್, ರೇಟ್ ಇದ್ರೆ ಏನಾದ್ರು ಬರ್ತದ ಸರ್ ಲಾಭ ಹಂಗೆ. ಮತ್ತೆ ಎಷ್ಟು ಹೊಂಟದ ಮಾಲು ಈಗ ನಿಮ್ಗೆ ರೈತ ಬಜಾರ್ ಆದ್ಮೇಲೆ ಅನುಕೂಲ ಆಗಿಬಿಟ್ಟದೆ ಎಲ್ಲ ರೈತ ಅಲ್ಲೇ ಕುಂತು ಮಾರ್ಕೊಂಡ್ ಬಂದ್ಬಿಡ್ತಾರೆ? ನಾವು ರೈತರ ಬಜಾರ್ ಆದ್ರೆ ಡೈರೆಕ್ಟ್ ನಾವು ಸ್ವಂತ ಮಾರ್ಕೊಂಡು ಬರ್ತೀವಿ ಸರ್. ಏನು ಕಡೆ ಏನು ಇದಕ್ಕೆ ಆಗಲ್ಲ ಸರ್ ನಾವು. ಹೇಗೆ ಮನೆಯಲ್ಲಿ ಎಲ್ಲ ಒಕ್ಕಲ್ತನ ಮಾಡ್ಲಿಕ್ಕೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಎಷ್ಟು ಜನ ಇದೀರಿ ಟೋಟಲ್? ನಾವು ನಾಲ್ಕು ಜನ ಇದೀವಿ ಸರ್. ನಾಲ್ಕು ಜನ ಗಂಡು ಮಕ್ಳು, ನಾಲ್ಕು ಜನ ಹೆಣ್ಮಕ್ಳು ಸರ್. ಮತ್ತೆ ಮಕ್ಕಳು ಅವ್ರಿಗೆಲ್ಲ ಕೆಲಸ ಕಲ್ಸಿಲ್ವಾ? ಶಾಲೆಗೆ ಹೋಗ್ತಾರೆ ಸರ್. ಶಾಲೆಗೆ ಹೋಗ್ತಾರೆ ಸಣ್ಣ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾರೆ. ಅಂದ್ರೆ ನಿಮ್ಗೆ ಏನ್ ತರಕಾರಿ ಬೇಸಾಯ ಅಂತಂದ್ರೆ ನೀರು ಕುಡ್ದಂಗ ಆಗ್ಬಿಡತ್ತೆ? ನಮ್ಗೆಲ್ಲ ಇದೆ ಸಣ್ಣ ವಾಗ್ಲಿಸಿ ಇದೇ ಮಾಡ್ತೀವಿ ಸರ್. ನಾವು ಕೆಲಸ ಬೇರೆ ಬೆಳೆಗಳ ಬಗ್ಗೆ ಗೊತ್ತಿಲ್ಲ, ತರಕಾರಿ ಬಿಟ್ರೆ? ತರಕಾರಿ ಜಾಸ್ತಿ ಸರ್. ಇನ್ನು ಮಾಡ್ತೀವಿ ಸ್ವಲ್ಪ, ಅದು ಹತ್ತಿ ಆಗಲಿ ತೊಗರಿ ಆಗಲಿ ಸ್ವಲ್ಪ ಸ್ವಲ್ಪ ಸರ್ ಹೆಚ್ಚಿಗೆ ಇಲ್ಲದು. ಮತ್ತೆ ಮುಂಜಾನಿಂದ ಸಾಯಂಕಾಲ ತನಕ ಹೊಲದ ಕೆಲಸನೆ? ಮುಂಜಾನೆ 6 ಗಂಟೆಗೆ ಬಂದೆ, ಸಾಯಂಕಾಲ 6 ಗಂಟೆಗೆ ಮನೆಗೆ ಸರಿ. ಬೇಸರ ಆಗೋದಿಲ್ಲ ಹೊಲದಲ್ಲಿ ಕೆಲಸ ಮಾಡಿ ಮಾಡಿ ಮಾಡಿ ಏನಪ್ಪಾ ದಿವಸ ಇದೇ ಕೆಲಸ ಅಂತೇಳಿ? ನಾವು ಕಷ್ಟ ಇದೆಲ್ಲ ಸರ್ ಮಾಡೋದು, ನಾವೇನು ನೌಕರಿ ಇಲ್ಲ ಏನಿಲ್ಲ, ನಾವು ಮಾಡೋದೇ ರೈತರಿಗೆ ಆದ್ಮೇಲೆ ಇಷ್ಟು ಮಾಮೂಲಿ ಇದು ಮಾಡಬೇಕಿದೆ. ಎಲ್ಲರಿಗೂ ಬೇಸರ ಆಗ್ಬಿಡ್ತಾವ ಏನಪ್ಪ ದಿವಸ ಮನೆಯನ್ನ ಹೆಣ್ಮಕ್ಳಿಗೆ ಆದ್ರೂ ಅಷ್ಟೇ, ಹೆಣ್ಮಕ್ಳಿಗೆ ಏನು ರೊಟ್ಟಿ ಮಾಡಿ ಪಲ್ಯ ಮಾಡಿ ಬೇಸರ ಆಗ್ಬಿಟ್ಟು ನಡಿಯತ್ತಾಗ ಅಂತೇಳಿ. ಆ ಥರ ನಿಮಗೂ ಹೊಲದಲ್ಲಿ ಕೆಲಸ ಮಾಡಿ ಒಂದು ದಿವಸ ಏನಾದರೂ ಮತ್ತೆ ಬೇರೆ ಏನು ಮಾಡ್ತಿರ್ತೀರಿ? ಮತ್ತೆ ಏನೋ ಬೇಸರ ಆತಪ್ಪ ಇವತ್ತು ಬೇಡ ಹೊಲಕ್ಕೆ ಹೋಗೋದು ಬೇಡ ಅಂತಂದ್ರೆ ಏನು ಮಾಡ್ತೀರಿ? ನಾವು ಹೊಲಕ್ಕೆ ಹೋದ್ ಬೇಡ ಅಂದ್ರೆ ಆಸಕ್ತಿ ಬರಲ್ಲ ಸರ್ ನಮಗೆ. ಬರದೇ ಇಲ್ಲ ಅದೇ ನಮಗೆ ಹೊಲಕ್ಕೆ ಹೋದ್ರೆ ನಮ್ಮ ಜೀವನ ಶಾಂತಿ ಇರ್ತದೆ, ಇಲ್ಲಕಂದ್ರೆ ಇಲ್ಲ ನಮಗೆ. ನಾವು ಬರೋದೇ ಹೊಲದ ಕೆಲಸನೇ ನಾವು ಮಾಡೋದು, ನಾವು ಏನು ಬೇರೆ ಕೆಲಸ ಇಲ್ಲ ನಮ್ಗೆ. ಅಂದ್ರೆ ಹೊಲಕ್ಕೆ ಬಂದ್ರೆ ನಿಮ್ಗೆ ಖುಷಿ ಸಿಗ್ತದೆ? ಇಲ್ಲಕಂದ್ರೆ ಇಲ್ಲ, ಎಲ್ಲಿಗೆ ಹೋದ್ರೆ ಮತ್ತೆ ಈ ಕಡೆ ಚಿಂತಿರ್ತದೆ. ಮತ್ತೆ ಎಲ್ಲ ಒಂದ್ ಕಡೆ ಹೋಗೋಣಪ್ಪ ಅಡ್ಡಾಡಿ ಬರೋಣ ಇವತ್ತು ರಾಯಚೂರಿಗೆ ಹೋಗೋಣ ಚೈನಿಂಗ್ ಮಾಡಿ ಬರೋಮ ಅಂತೇಳಿ ಆತರ ಆಗೋದಿಲ್ಲ. ಆ ಥರ ಹೋದ್ರೆ ಮತ್ತೆ ಜಲ್ದಿ ಬರ್ಬೇಕು ಸರ್, ರಾಯಚೂರಿಗೆ ಏನೋ ಕೆಲಸ ಇದ್ರೆ ಮತ್ತೆ ಹೋದ್ರೆ ಮತ್ತೆ ಜಲ್ದಿ ಬರ್ತೀರಿ ಅಷ್ಟೇ ನೋಡಿ ಕೆಲಸ ಮಾಡ್ಕೊಳ್ಬೇಕು ಬರ್ಬೇಕು ಸರ್. ಮನೆಯಲ್ಲಿ ಒಕ್ಕಲ್ತನ ಜೊತೆ ಏನಾದರೂ ಹೈನುಗಾರಿಕೆ ದನ ಸಾಕಾಣಿಕೆ ಏನಾರು ಇದೆಯಾ? ಅದ ಅಂತವ್ ಏನಿಲ್ಲ ಸರ್, ಮಾಡಿದವ್ರು ಮಾಡ್ತಾರೆ ಸರ್. ನಾವೇನಾದ್ರು ಮಾಡಕ್ ಹೋಗಿಲ್ಲ, ಎತ್ತಿಲ್ಲ ಎಮ್ಮೆಲ್ಲ ಏನಿಲ್ಲ ಸರ್. ಸದ್ಯಕ್ಕೆ ನಾವು ಹೊಲ ಕೆಲಸ ಕಾಯಿಪಲ್ಲೆ ಕೆಲಸ ಜಾಸ್ತಿ ಇರ್ತದೆ ಸರ್ ನಮಗೆ. ಅಂದ್ರೆ ಎಲ್ಲ ಗಳೆ ಪಳೆ ಎಲ್ಲ ಬಾಡಿಗೆ ಹೆಚ್ಚು ಮಾಡ್ತಾರೆ? ಎಲ್ಲ ಬಾಡಿಗೆ ಹಚ್ತೀವಿ ಸರ್. ಮತ್ತೆ ಹೆಂಗ್ ಬಾಡಿಗೆ ಭಾಳ ಆಗತ್ತಲ್ಲ, ಒಂದ್ ಸಣ್ಣ ಟ್ರ್ಯಾಕ್ಟರ್ ತಗೊಂಡ್ಬಿಡ್ಬೇಕಾಗಿತ್ತು ನೀವು? ಇಲ್ಲ ಸರ್, ಅಂದ್ರೆ ನಮ್ಗೆ ಹಂಗೆ ಅಡ್ಜಸ್ಟ್ ಆಗ್ತದೆ ಸರ್, ಬರ್ತಾರಲ್ಲ ಮತ್ತೆ ಕೂಲಿಯವರು ಅವ್ರೆಲ್ಲ ಇಡಕ್ಕೆ ಭಾಳ ತ್ರಾಸ ಸರ್, ಸಿಕ್ಕಲ್ರ ಜನ ಹೆಚ್ಚಿಗೆ ಕಡೆ. ಅಲ್ಲ ನೀವೇ ಈಗ ಆಟೋಗಳನ್ನು ಮಾಡ್ಕೊಂಡಿರಿ, ಒಂದ್ ಸಣ್ಣ ಟ್ರ್ಯಾಕ್ಟರ್ ಇಟ್ಕೊಂಡ್ಬಿಟ್ರೆ ನೀವು ಸ್ವಂತ ನೀವೇ ಹೊಡೆದು ಎಲ್ಲ ಗಳೆ ಮಾಡಿ ಒಂದ್ ಎರಡು ಎತ್ತಿದ್ದಂಗ ಸಣ್ಣ ಟ್ರ್ಯಾಕ್ಟರ್ ಅಂದ್ರೆ ನಡೀತದೆ ಸರ್? ತಗೊಂಡ್ ಮಂದ್ರೆ ನಡೀತದ, ಹಿಂಗ ಸಿಗ್ತಾವ ಬಾಡಿಗೆ ಟ್ಯಾಕ್ಟರ್ ಬರ್ತಾವಲ್ಲ. ಅದಕ್ಕೆ ಸುಮ್ಮನೆ ಇದೀವಿ ಸರ್. ಹೆಂಗ ತರಕಾರಿ ರೊಕ್ಕ ಪಕ್ಕ ಎಲ್ಲ ಸರಿಯಾಗಿ ಭದ್ರವಾಗಿ ಇಟ್ಕೊಂಡಿರಿ ಬ್ಯಾಂಕ್ ಅಲ್ಲಿ? ಎಲ್ಲಿ ಸರ್, ಎಲ್ಲಿ ಬರ್ತಾ ಸರ್ ಅಷ್ಟೊಂದು ರೊಕ್ಕ ಬ್ಯಾಂಕ್ ಅಲ್ಲಿ ಇಡಕ್ಕೆ? ಎಲ್ಲಿ ಬರ್ತಾ ಸರ್? ಇರೋದಿಲ್ಲ. ಎಲ್ಲಿ ಸರ್? ಮತ್ತೇನ್ ಹೊಲ ಅದು ತಗೊಂಡ್ರಿ? ಏನಿಲ್ರಿ ಸರ್, ಮನೆ ಮತ್ತೆ ಕಡಿಸಿಲ್ಲ ಸರ್. ನಾವು ಮನೇನೂ ಕಡಿಸಿಲ್ಲ. ಇಲ್ಲ ದೊಡ್ಡವ್ರು ಮಾಡಿದೆ ಎಲ್ಲ. ಎಲ್ಲ ಮತ್ತೆ ಈಗ ನೋಡ್ರಿ ಇಷ್ಟೆಲ್ಲ ತರಕಾರಿ ಬೆಳಿತೀರಿ, ಏನಾದ್ರು ಮಾಡ್ಬೇಕಲ್ಲ ಮತ್ತ? ಯಾ ಎಣ್ಣೆ ರೇಟ್ ಅದಾವ, ಗೊಬ್ಬರ ರೇಟ್ ಅದಾವ, ಕೂಲಿಯವ್ರ ರೇಟ್ ಅದಾವ, ನಾವು ಅಲ್ಲ ಲೀಸ್ ಕಟ್ಟೋದು, ಇನ್ನ ಎಲ್ಲಿ ಸರ್ ನಮ್ಗೆ ಲಾಭ ಬರ್ತಾ ಸರ್? ನಾವು ಮಾಡೋದು ತಿನ್ನೋದು ಇದಕ್ಕೆ ಲೆವೆಲ್ ಆಗ್ಬಿಟ್ಟದೆ ಎಲ್ಲ. ಮತ್ತೆ ಮುಂದೆ ಏನ್ ಪ್ಲಾನ್ ಅದ ರೀ ಮಂಜುನಾಥ್? ಏನು ಮುಂದೆ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕಂತ ವಿಚಾರದವ ಯಾವ ರೀತಿ ಬರ್ತಿರ್ತಾವ? ನಾವು ಮಾಡೋದು ಇದ್ರಾಗೆ ಜೀವನ ಮಾಡ್ಬೇಕು, ಇದ್ರಾಗೆ ಸ್ವಲ್ಪ ಚಲವಾಗುವಂತ ಮಾಡ್ತೀವಿ. ಮತ್ತೆ ದೇವ್ರು ಏನ್ ಮಾಡ್ತಾರೆ ಸರ್? ಅದ್ರ ಮೇಲೆ ದೇವ್ರ ಮೇಲೆ ಭಾರ ಹಾಕ್ಬಿಡ್ದು, ದೇವ್ರ ಮೇಲೆ ಭಾರ ಹಾಕ್ಬೇಕು. ನಾವು ಕೆಲಸ ಮಾಡಿ ನಮ್ಮ ಕೆಲಸ ನಾವು ಮಾಡ್ಬೇಕು, ಎಲ್ಲ ಪ್ರತಿಫಲವನ್ನ ದೇವ್ರು ಬಿಟ್ಬಿಡ್ಬೇಕು, ದೇವ್ರು ಬಿಡ್ಬೇಕು ಸರ್. ನಾವು ಮಾಡೋದು ಮಾಡಬೇಕು, ಆಮೇಲೆ ಮುಂದೆ ದೇವ್ರ ಸರ್. ಒಳ್ಳೇದು ಮಂಜುನಾಥ್, ನಿಮ್ಗೆ ಒಳ್ಳೇದಾಗಲಿ, ಒಳ್ಳೆ ರೀತಿಯಿಂದ ತರಕಾರಿ ಬೆಳೀರಿ, ಮತ್ತು ಒಳ್ಳೆ ತರಕಾರಿ ಇಳುವರಿ ಬಂದು ಒಳ್ಳೆ ರೀತಿ ಬೆಲೆ ಸಿಕ್ಕು, ಇನ್ನೂ ಆರ್ಥಿಕವಾಗಿ ಸಬಲರಾಗಲಿ. ನೀವು ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ, ನಮ್ಮ ರೈತರೊಂದಿಗೆ ನಿಮ್ಮ ವಿಚಾರ ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೂ ಕಡಗಂದೊಡ್ಡಿಯ ಮಂಜುನಾಥ್ ಅವರ ಬದನೆ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ರೈತ ಬಂಧುವರೇ, ಈಗ ಕೇಳಿ ಸಿರಿಧಾನ್ಯ ಸೇವನೆಯ ಮಹತ್ವ ಕುರಿತು ಮಾಹಿತಿ ಬಸವರಾಜ್ ಅವರಿಂದ. ಮನುಷ್ಯ ಭೂಮಿಯ ಮೇಲೆ ಜೀವಿಸಲು ನೀರು ಗಾಳಿ ಎಷ್ಟು ಮುಖ್ಯವೋ ಆಹಾರವೂ ಅಷ್ಟೇ ಮುಖ್ಯ. ಮೊದಲೆಲ್ಲ ಗೆಡ್ಡೆಗೆಣಸುಗಳನ್ನು ತಿಂದು ಬದುಕುತ್ತಿದ್ದ, ನಂತರದ ದಿನಗಳಲ್ಲಿ ಅವನು ನಾಗರಿಕನಾಗಿ ಬದುಕುವುದನ್ನು ಆರಂಭಿಸಿ ಕೃಷಿ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ. ಈಗ ಕೃಷಿಯಲ್ಲಿ ಬೆಳೆದ ಧಾನ್ಯಗಳ ಮೇಲೆ ಅವನ ಆಹಾರ ಪದ್ಧತಿಯು ಅವಲಂಬಿತವಾಗಿದೆ. ಗೋಧಿ, ಅಕ್ಕಿ, ಜೋಳ ಇಂಥ ಧಾನ್ಯಗಳನ್ನೇ ಹೆಚ್ಚಾಗಿ ತನ್ನ ಆಹಾರದಲ್ಲಿ ಅಳವಡಿಸಿಕೊಂಡಿದ್ದಾನೆ. ಆದರೆ ಇತ್ತೀಚೆಗೆ ಸಿರಿಧಾನ್ಯಗಳ ಮಹತ್ವವು ಹೆಚ್ಚಾಗಿದೆ. ಹಾಗಂತ ಮೊದಲೆಲ್ಲ ಇವುಗಳ ಬಗ್ಗೆ ತಿಳಿದಿರಲಿಲ್ಲ ಅಂತ ಅಲ್ಲ, ತಿಳಿದಿದ್ದರೂ ಅದರ ಬಳಕೆ ಅಂದರೆ ಆಹಾರ ಪದ್ಧತಿಯಲ್ಲಿ ಅವುಗಳನ್ನು ಬಳಸುವುದರ ಕಡೆ ಹೆಚ್ಚು ಒಲವನ್ನು ತೋರುತ್ತಿರಲಿಲ್ಲ. ಇದಕ್ಕೆಲ್ಲ ಕಾರಣ ಬೆಳೆಯುತ್ತಿರುವ ನಗರೀಕರಣ ಮತ್ತು ಮಾನವನ ಆಹಾರ ಶೈಲಿ. ಭಾರತದಲ್ಲಿ ಲಭ್ಯವಿರುವ ಕೆಲವು ಸಾಮಾನ್ಯ ಸಿರಿಧಾನ್ಯಗಳೆಂದರೆ ರಾಗಿ, ಜೋಳ, ಸಾಮೆ, ಸಜ್ಜೆ, ಕೊರಲೆ, ನವಣೆ, ಹಾರಕ, ಉದಲು ಮತ್ತು ಬರಗು. ಸಿಂಧೂ ನಾಗರಿಕತೆಯಲ್ಲಿ ಈ ಧಾನ್ಯಗಳು ಆರಂಭದಲ್ಲಿ ಬಳಕೆಯಲ್ಲಿದ್ದವು ಎಂಬುದು ಪುರಾವೆಗಳಿಂದ ಕಂಡುಬಂದಿವೆ, ಮತ್ತು ಆಹಾರಕ್ಕಾಗಿ ಪಳಗಿದ ಮೊದಲ ಸಸ್ಯಗಳಲ್ಲಿ ಇವು ಒಂದಾಗಿವೆ. ಇವುಗಳನ್ನು ಸುಮಾರು 131 ದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಅಲ್ಲದೆ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಸುಮಾರು 60 ಕೋಟಿ ಜನರಿಗೆ ಸಾಂಪ್ರದಾಯಿಕ ಆಹಾರವಾಗಿದೆ. ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಸಿರಿಧಾನ್ಯ ಉತ್ಪಾದಕ ದೇಶವಾಗಿದೆ. ಇದು ಜಾಗತಿಕ ಉತ್ಪಾದನೆಯ 20% ಮತ್ತು ಏಷ್ಯಾದ ಉತ್ಪಾದನೆಯ 80% ಇದೆ. ಜಗತ್ತಿನಲ್ಲಿ ಭಾರತ, ನೈಜೀರಿಯಾ ಮತ್ತು ಚೀನಾ ವಿಶ್ವದಲ್ಲಿ ಸಿರಿಧಾನ್ಯ ಉತ್ಪಾದನೆಯಲ್ಲಿ ಅತಿದೊಡ್ಡ ಉತ್ಪಾದಕರಾಗಿದ್ದು ಜಾಗತಿಕ ಉತ್ಪಾದನೆಯ 55% ಹೆಚ್ಚು ಪಾಲನ್ನು ಹೊಂದಿವೆ. ಅನೇಕ ವರ್ಷಗಳಿಂದ ಭಾರತವು ಸಿರಿಧಾನ್ಯಗಳ ಪ್ರಮುಖ ಉತ್ಪಾದಕವಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಆಫ್ರಿಕಾದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆಯು ಹೆಚ್ಚಾಗಿದೆ. ಸಿರಿಧಾನ್ಯಗಳ ಮಹತ್ವವೆಂದರೆ ಪೌಷ್ಟಿಕವಾಗಿ ಉತ್ತಮವಾಗಿದ್ದು ಗೋಧಿ ಮತ್ತು ಅಕ್ಕಿಗಿಂತ ಇದರಲ್ಲಿ ಪೌಷ್ಟಿಕಾಂಶತೆ ಉತ್ತಮವಾಗಿವೆ, ಏಕೆಂದರೆ ಅವುಗಳ ಹೆಚ್ಚಿನ ಪ್ರೋಟೀನ್, ಫೈಬರ್, ಜೀವಸತ್ವಗಳು ಮತ್ತು ಕಬ್ಬಿಣದ ಅಂಶಗಳಂತಹ ಖನಿಜಗಳು ಸಿರಿಧಾನ್ಯಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಕೂಡ ಸಮೃದ್ಧವಾಗಿವೆ. ಉದಾಹರಣೆಗಾಗಿ ರಾಗಿಯು ಎಲ್ಲಾ ಆಹಾರ ಧಾನ್ಯಗಳಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಅಂಶವನ್ನು ಹೊಂದಿದೆ ಎಂದು ತಿಳಿದುಬಂದಿದೆ. ಸಿರಿಧಾನ್ಯಗಳು ಪೌಷ್ಟಿಕಾಂಶದ ಭದ್ರತೆಯನ್ನು ಒದಗಿಸುತ್ತದೆ ಮತ್ತು ವಿಶೇಷವಾಗಿ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಪೌಷ್ಟಿಕಾಂಶದ ವಿರುದ್ಧ ಕಾರ್ಯನಿರ್ವಹಿಸುತ್ತದೆ. ಇದರ ಹೆಚ್ಚಿನ ಕಬ್ಬಿಣದ ಅಂಶವು ಭಾರತದಲ್ಲಿ ಸಂತಾನೋತ್ಪತ್ತಿ ಮಹಿಳೆಯರು ಮತ್ತು ಶಿಶುಗಳಲ್ಲಿ ರಕ್ತಹೀನತೆ ಹೆಚ್ಚಾಗಿ ಹರಡುವಿಕೆಯನ್ನು ತಡೆಯುತ್ತದೆ. ಈ ಸಿರಿಧಾನ್ಯಗಳು ಜೀವನ ಶೈಲಿಯ ಸಮಸ್ಯೆಗಳಾದಂತಹ ಬೊಜ್ಜು ಮತ್ತು ಮಧುಮೇಹದಂತಹ ಆರೋಗ್ಯ ಸವಾಲುಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ, ಏಕೆಂದರೆ ಅವುಗಳು ಅಂಟು ಮುಕ್ತ ಮತ್ತು ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿರುತ್ತದೆ. ಕಡಿಮೆ ಅಥವಾ ಬಾಹ್ಯ ಒಳ ಹರಿವು ಇಲ್ಲದ ಕಳಪೆ ಮಣ್ಣಿನಲ್ಲಿ ಸಿರಿಧಾನ್ಯ ಬೆಳೆಯಬಹುದಾಗಿದೆ. ಇವುಗಳು ಕಡಿಮೆ ನೀರನ್ನು ಬಳಸುತ್ತವೆ ಮತ್ತು ಬರ ಪರಿಸ್ಥಿತಿಗಳಲ್ಲಿ, ನೀರಾವರಿ ಇಲ್ಲದ ಪರಿಸ್ಥಿತಿಗಳಲ್ಲಿ ಕಡಿಮೆ ಮಳೆಯಾದಾಗಲೂ ಬೆಳೆಯುವ ಸಾಮರ್ಥ್ಯವನ್ನು ಇವು ಹೊಂದಿವೆ. ಸಿರಿಧಾನ್ಯಗಳಿಗೆ ಹೋಲಿಸಿದರೆ ಭತ್ತದ ಗಿಡಗಳು ಬೆಳೆಯಲು ಕನಿಷ್ಠ 3 ಪಟ್ಟು ಹೆಚ್ಚು ನೀರು ಬೇಕಾಗುತ್ತದೆ. ಸಿರಿಧಾನ್ಯಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ, ಏಕೆಂದರೆ ಮಳೆಯ ಅಭಾವದಲ್ಲಿಯೂ ಉತ್ತಮ ಇಳುವರಿ ಕೊಡುವ ಶಕ್ತಿ ಇರುವ ಬೆಳೆಗಳಾಗಿವೆ. ನಮ್ಮ ದೇಶದಲ್ಲಿ ಪುರಾತನ ಕಾಲದಿಂದಲೂ ವಿವಿಧ ರೀತಿಯ ಕಾಳು ಮತ್ತು ಮೇವಿನ ಬೆಳೆಗಳನ್ನು ತೃಣಧಾನ್ಯಗಳು ಅಥವಾ ಕಿರುಧಾನ್ಯಗಳು ಎಂದು ಕರೆಯುತ್ತಾರೆ. ಈ ಬೆಳೆಗಳನ್ನು ನಾವು ಮೈನರ್ ಮಿಲೆಟ್ ಎಂದು ಕರೆಯುತ್ತೇವೆ. ನಮಗೆ ತಿಳಿದಿರುವ ಪ್ರಕಾರ ನವಣೆ, ಹಾರಕ, ಸಾಮೆ, ಉದಲು, ಬರಗು ಬೆಳೆಗಳನ್ನು ಕಿರುಧಾನ್ಯಗಳು ಎಂದು ಕರೆಯುತ್ತಾರೆ. ನಮ್ಮ ದೇಶದಲ್ಲಿ ಬೆಳೆಯುವ ವಿವಿಧ ಆಹಾರ ಧಾನ್ಯಗಳಲ್ಲಿ ಕಿರುಧಾನ್ಯಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತವೆ. ಬದಲಾಗುತ್ತಿರುವ ಜೀವನ ಶೈಲಿ, ಅತಿಯಾದ ಕೊಲೆಸ್ಟ್ರಾಲ್ಯುತ ಪದಾರ್ಥಗಳ ಸೇವನೆ ಹಾಗೂ ಉಪ್ಪು ಸಕ್ಕರೆಯಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸುವುದರಿಂದ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ರಕ್ತದೊತ್ತಡ, ಸಕ್ಕರೆ ರೋಗ, ಹೃದಯ ರೋಗ ಮುಂತಾದ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತಿವೆ. ಇವುಗಳನ್ನು ಹತೋಟಿಯಲ್ಲಿಡಲು ಕಿರುಧಾನ್ಯಗಳ ಉಪಯೋಗ ಒಂದು ವರದಾನವಾಗಿದೆ. ಬದಲಾದ ಜೀವನ ಶೈಲಿ, ಒತ್ತಡ ಮತ್ತು ವೇಗದ ಬದುಕು, ಹೆಚ್ಚುತ್ತಿರುವ ಕಾಯಿಲೆಗಳಿಂದಾಗಿ ಜನರಿಗೆ ಈಗ ಸಿರಿಧಾನ್ಯಗಳ ಬಗ್ಗೆ ಒಲವು ಮೂಡುತ್ತಿರುವುದು ಆರೋಗ್ಯಪೂರ್ಣ ಬೆಳವಣಿಗೆ ಎನಿಸಿದೆ. ಕೇವಲ ಬಡವರ ಆಹಾರ ಎಂದೇ ಪ್ರಖ್ಯಾತಿ ಪಡೆದಿದ್ದ ಕಿರುಧಾನ್ಯಗಳು ಇತ್ತೀಚಿನ ದಿನಗಳಲ್ಲಿ ಸಿರಿವಂತರು ಕೂಡ ಇವುಗಳ ಕಡೆಗೆ ಒಲವು ತೋರುತ್ತಿದ್ದಾರೆ. ಕಿರುಧಾನ್ಯಗಳಲ್ಲಿ ಇರುವ ವಿಶೇಷ ಗುಣಗಳೆಂದರೆ ಮುಂಗಾರು ಮತ್ತು ತಡ ಮುಂಗಾರಿನಲ್ಲಿ ಬಿತ್ತನೆ ಮಾಡಲು ಯೋಗ್ಯ, ತೇವಾಂಶದ ಕೊರತೆಯಲ್ಲೂ ಸಮಾಧಾನಕರ ಇಳುವರಿ ಕೊಡಬಲ್ಲವು. ಇವುಗಳ ಬಿತ್ತನೆಯನ್ನು ಮೇ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಮಾಡಬಹುದು. ಬೇರೆ ಬೆಳೆಗಳಿಗೆ ಇದ್ದ ಹಾಗೆ ರೋಗ ಮತ್ತು ಕೀಟಗಳ ಹಾವಳಿ ಕಡಿಮೆ. ಸಾವಯವ ಕೃಷಿಗೆ ಸೂಕ್ತ ಹಾಗೂ ಕಡಿಮೆ ಖರ್ಚಿನ ಬೆಳೆಗಳಾಗಿವೆ. ಈ ಬೆಳೆಗಳಿಂದ ಜಾನುವಾರುಗಳಿಗೆ ಮೇವಿನ ಅಭಾವವನ್ನು ಕಡಿಮೆ ಮಾಡಬಹುದು. ಈ ಸಿರಿಧಾನ್ಯಗಳು ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿರುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಯಥೇಚ್ಛವಾಗಿ ಹೊಂದಿರುತ್ತವೆ. ಇವು ಪ್ರೋಟೀನ್, ವಿಟಮಿನ್ ಮತ್ತು ಖನಿಜಾಂಶಗಳ ಆಗರವಾಗಿರುವುದರಿಂದ ಮನುಷ್ಯನ ಆರೋಗ್ಯಕ್ಕೆ ಪೂರಕವಾದ ಎಲ್ಲಾ ಅಂಶಗಳನ್ನು ಹೊಂದಿರುವುದು ಸಂಶೋಧನೆಗಳಿಂದ ಕಂಡುಬಂದಿದೆ. ನಾರಿನಾಂಶ ಮತ್ತು ಲವಣಾಂಶ ಹೆಚ್ಚಾಗಿದ್ದು ನಿಧಾನವಾಗಿ ಜೀರ್ಣವಾಗುವುದರಿಂದ ಮಧುಮೇಹ, ರಕ್ತದೊತ್ತಡ, ಹೃದಯಾಘಾತ ಹಾಗೂ ಬೊಜ್ಜು ಹೊಂದಿರುವ ರೋಗಿಗಳಿಗೆ ಉತ್ತಮ ಆಹಾರವಾಗಿದೆ. ತೃಣಧಾನ್ಯಗಳು ಅಕ್ಕಿ, ಗೋಧಿಗಿಂತ 4-5 ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಸಾರಜನಕ, ಜೀವಸತ್ವಗಳು, ನಾರಿನಾಂಶ ಮತ್ತು ಖನಿಜಗಳನ್ನು ಹೊಂದಿವೆ. ಪೋಷಕಾಂಶ ಮತ್ತು ಆರೋಗ್ಯದ ದೃಷ್ಟಿಯಿಂದ ಗೋಧಿ, ಅಕ್ಕಿ ಮತ್ತು ಜೋಳಕ್ಕಿಂತಲೂ ಕಿರುಧಾನ್ಯಗಳು ಹೆಚ್ಚು ಉಪಯುಕ್ತ. ವಾತಾವರಣ ವೈಪರೀತ್ಯಗಳನ್ನು ತಾಳಿಕೊಂಡು ದನಕರುಗಳಿಗೆ ಮೇವು ಕೊಟ್ಟು ರಾಸಾಯನಿಕಗಳ ಹೆಚ್ಚಿನ ಬಳಕೆಯಿಲ್ಲದೆ ಬೆಳೆದು ಪೋಷಕಾಂಶಗಳನ್ನು ಒದಗಿಸುವ ವಿಶೇಷತೆ ಈ ತೃಣಧಾನ್ಯಗಳು ಹೊಂದಿವೆ. ಗುಣಮಟ್ಟದಲ್ಲಿ ಇಷ್ಟೊಂದು ಶ್ರೀಮಂತವಾಗಿರುವ ಸಿರಿಧಾನ್ಯಗಳನ್ನು ತೀರಾ ಸುಲಭವಾಗಿ ಬೆಳೆಯಬಹುದಾಗಿದೆ. ಶ್ರೀಮಂತರು ಮಧ್ಯಮ ವರ್ಗದವರಿಂದ ಕಿರುಧಾನ್ಯಗಳ ಬೇಡಿಕೆ ಹೆಚ್ಚಾಗಿದೆ. ರೋಗ ನಿರೋಧಕ ಶಕ್ತಿ ಹೊಂದಿರುವ ಅಲ್ಪಾವಧಿ ಕಿರುಧಾನ್ಯವಾದ ನವಣೆಯನ್ನು ಅತಿ ಸಣ್ಣ, ಮಧ್ಯಮ ಹಾಗೂ ದೊಡ್ಡ ರೈತರು ಕಡಿಮೆ ಖರ್ಚಿನಲ್ಲಿ ಬೆಳೆದು ಹೆಚ್ಚಿನ ಲಾಭ ಪಡೆಯಬಹುದಾಗಿದೆ. ಇನ್ನು ಕಿರುಧಾನ್ಯಗಳ ಪರಿಚಯ. ನವಣೆ. ನವಣೆಯನ್ನು ಹಾವೇರಿ, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಲ್ಲಿ ಮುಖ್ಯವಾದ ಖುಷ್ಕಿ ಬೆಳೆಗಳಲ್ಲಿ ನವಣೆ ಸಹ ಒಂದು. ಈ ಬೆಳೆಯನ್ನು 1.05 ಲಕ್ಷ ಎಕರೆಗಳಲ್ಲಿ ಬೆಳೆಯಲಾಗುತ್ತಿದ್ದು ಇದರ ಉತ್ಪಾದನೆಯು 0.13 ಲಕ್ಷ ಟನ್ಗಳಿದ್ದು ಸರಾಸರಿ ಇಳುವರಿಯು ಹೆಕ್ಟೇರಿಗೆ 339 ಕೆಜಿ ಆಗಿದೆ. ಈ ಬೆಳೆಯು ಮುಂಗಾರು ಹಾಗೂ ಮುಂಗಾರು ತಡವಾಗಿ ಬಿತ್ತನೆ ಮಾಡುವ ಮುಂಗಾರು ಬೆಳೆಯಾಗಿ ಬೆಳೆಯಬಹುದಾಗಿದೆ. ಇದನ್ನು ಕಂಬನಿ ಕೊರ್ರ, ರಾಲ, ತೆನೈ ಎಂಬ ಸ್ಥಳೀಯ ಹೆಸರುಗಳಿಂದಲೂ ಸಹ ಕರೆಯುತ್ತಾರೆ. ಇನ್ನು ಹಾರಕ. ಕೊಡೋ, ಹೊರಗುಮ ಹಾರಕ, ಹಾರಿಕಲು ಎಂಬ ಸ್ಥಳೀಯ ಹೆಸರುಗಳಿಂದಲೂ ಕರೆಯುತ್ತಾರೆ. ಈ ಬೆಳೆಯು ದಕ್ಷಿಣದ ಜಿಲ್ಲೆಗಳಲ್ಲಿ ಬೆಳೆಯುವ ಮುಖ್ಯವಾದ ಖುಷ್ಕಿ ಬೆಳೆಯಾಗಿದ್ದು ಮಳೆಯ ಆಧಾರಿತ ಕೃಷಿಯ ಮಾಡುವ ಜಿಲ್ಲೆಗಳಾದ ಕೋಲಾರ, ಹಾವೇರಿ, ಮಂಡ್ಯ, ಮೈಸೂರು, ತುಮಕೂರು, ದಾವಣಗೆರೆ ಹಾಗೂ ಚಿತ್ರದುರ್ಗ ಕಡೆಯ ಭಾಗಗಳಲ್ಲಿ ಬೆಳೆಯಲಾಗುತ್ತದೆ. ಸಾಮೆ. ಕುಟ್ಕ, ಸಾಮಲು, ಸಾಮೈ ಇವು ಸಾಮೆಯ ಸ್ಥಳೀಯ ವಿವಿಧ ಹೆಸರುಗಳು. ಈ ಬೆಳೆಯನ್ನು ಪೂರ್ಣ ಬೆಳೆಯಾಗಿಯೂ ಹಾಗೂ ರಾಗಿಯ ಜೊತೆಗೆ ಮಿಶ್ರ ಬೆಳೆಯಾಗಿಯೂ ಬೆಳೆಯಬಹುದು. ಬಹಳ ಕಡಿಮೆ ಮಳೆ ಬೀಳುವ ಪ್ರದೇಶಗಳಿಗೆ ಸೂಕ್ತ ಬೆಳೆಯಾಗಿದೆ. ಕೋಲಾರ, ತುಮಕೂರು, ಹಾವೇರಿ, ಚಿತ್ರದುರ್ಗ, ಹಾಸನ, ಬೆಂಗಳೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಬೆಳೆಯಲಾಗುವುದು. ಬರಗು. ಚೀನಾ, ಪನ್ನಿವರಗು, ಒರೀಗ, ಬರಗು ಇವು ಈ ಧಾನ್ಯಗಳ ಸ್ಥಳೀಯ ಹೆಸರುಗಳು. ಈ ಬೆಳೆಯು ಎಲ್ಲಾ ಪ್ರದೇಶ ಹಾಗೂ ಎಲ್ಲಾ ತರಹದ ವಾತಾವರಣ ಹಾಗೂ ಮಣ್ಣುಗಳಲ್ಲಿ ಬಹಳ ಉತ್ತಮವಾಗಿ ಬೆಳೆಯಬಹುದು. ಇದರಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿರುವುದರಿಂದ ಇದನ್ನು ಕೋಳಿ ಸಾಕಾಣಿಕೆಯಲ್ಲಿ ಹೇರಳವಾಗಿ ಬಳಸಲಾಗುತ್ತಿದೆ. ಉದಲು. ಈ ಬೆಳೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಬಹಳ ಚೆನ್ನಾಗಿ ಬೆಳೆಯುತ್ತದೆ. ಇದನ್ನು ಸ್ಥಳೀಯವಾಗಿ ಮಾದರಿ, ಉದರೈವಾಲಿ, ಉದಲು ಎಂಬ ಸ್ಥಳೀಯ ಹೆಸರುಗಳಿಂದಲೂ ಕರೆಯುತ್ತಾರೆ. ಬರಪೀಡಿತ ಹಾಗೂ ನೀರು ನಿಲ್ಲುವ ಜಾಗಗಳಿಗೆ ಉತ್ತಮವಾದ ಬೆಳೆಯಾಗಿದೆ. ಸಜ್ಜೆ. ಸಜ್ಜೆಯು ಅತಿ ಕಡಿಮೆ ಮಳೆಯಲ್ಲಿ ಒಳ್ಳೆಯ ಇಳುವರಿ ಕೊಡುವ ಧಾನ್ಯವಾಗಿದೆ. ಆಫ್ರಿಕಾ ಮತ್ತು ಭಾರತದಲ್ಲಿ ಮುಖ್ಯ ಆಹಾರ ಬೆಳೆಯಾಗಿದೆ. ಸಜ್ಜೆಯ ಕಾಳನ್ನು ತೆನೆಯಿಂದ ಬೇರ್ಪಡಿಸಿ ಕಾಳುಗಳನ್ನು ಹಿಟ್ಟು ಮಾಡಿಸಿ ವಿವಿಧ ಬಗೆಯ ಅಡುಗೆಗೆ ಬಳಸಲಾಗುತ್ತದೆ. ಸಜ್ಜೆ ರೊಟ್ಟಿ ಅತ್ಯಂತ ರುಚಿಕರ ಆಹಾರ. ವಾರಗಟ್ಟಲೆ ಕೆಡದಂತೆ ಇಡಬಹುದು ಸಹ. ಸಜ್ಜೆಯನ್ನು ನೀರಿನಲ್ಲಿ ನೆನೆಸಿ ಮೊಳಕೆ ಕಟ್ಟಿ ಹುರಿದು ಪುಡಿ ಮಾಡಿ ತಯಾರಿಸುವ ಮಾದಲಿ ಹಬ್ಬಗಳಲ್ಲಿ ವಿಶೇಷ ಸಿಹಿ ತಿಂಡಿ. ಸಜ್ಜೆಯು ಪರಾಗಸ್ಪರ್ಶದ ಬೆಳೆಯಾಗಿದ್ದು ಇದರಲ್ಲಿ ಸಾಕಷ್ಟು ಸಂಸ್ಕರಣಾ ತಳಿಗಳು ಬಂದಿವೆ. ಇದರಿಂದ ಸಾಕಷ್ಟು ಬೆಳೆ ಉತ್ಪಾದಕತೆ ಜಾಸ್ತಿಯಾಗಿದೆ. ಇದು ಒಣ ಪ್ರದೇಶದಲ್ಲಿ ಒಳ್ಳೆಯ ಇಳುವರಿ ಕೊಡುವ ಬೆಳೆಯಾಗಿದೆ. ಇನ್ನು ವಿವಿಧ ಸಿರಿಧಾನ್ಯಗಳಲ್ಲಿನ ಪೋಷಕಾಂಶಗಳನ್ನು ಗಮನಿಸುವುದಾದರೆ ನವಣೆಯಲ್ಲಿ 12.3 ಗ್ರಾಂ ಪ್ರೋಟೀನ್, 8.1 ಗ್ರಾಂ ನಾರಿನಾಂಶ, 3.4 ಮಿಲಿಗ್ರಾಂ ಖನಿಜಾಂಶ, 2.9 ಮಿಲಿಗ್ರಾಂ ಕಬ್ಬಿಣ, 32.2 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಅನ್ನು ಹೊಂದಿದೆ. ಉದಲು 12.3 ಗ್ರಾಂ ಪ್ರೋಟೀನ್, 10.4 ಗ್ರಾಂ ನಾರಿನಾಂಶ, 4.6 ಮಿಲಿಗ್ರಾಂ ಖನಿಜಾಂಶ, 15.8 ಮಿಲಿಗ್ರಾಂ ಕಬ್ಬಿಣ, 10.9 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಅನ್ನು ಹೊಂದಿದೆ. ಇನ್ನು ಬರಗು. ಇದು 12.9 ಗ್ರಾಂ ಪ್ರೋಟೀನ್, 2.6 ಗ್ರಾಂ ನಾರಿನಾಂಶ, 1.7 ಮಿಲಿಗ್ರಾಂ ಖನಿಜಾಂಶ, 0.9 ಮಿಲಿಗ್ರಾಂ ಕಬ್ಬಿಣ, 15.2 ಮಿಲಿಗ್ರಾಂ ಕ್ಯಾಲ್ಸಿಯಂ ಅನ್ನು ಹೊಂದಿದೆ. ಸಾವೆ. ಇದು 7.9 ಗ್ರಾಂ ಪ್ರೋಟೀನ್, 7.8 ಗ್ರಾಂ ನಾರಿನಾಂಶ, 1.6 ಮಿಲಿಗ್ರಾಂನಷ್ಟು ಖನಿಜಾಂಶ, 0.6 ಮಿಲಿಗ್ರಾಂನಷ್ಟು ಕಬ್ಬಿಣ, ಇನ್ನು 18.2 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಅನ್ನು ಹೊಂದಿದೆ. ಇನ್ನು ಸಜ್ಜೆಯನ್ನು ನೋಡುವುದಾದರೆ ಸಜ್ಜೆಯು 10.6 ಗ್ರಾಂ ಪ್ರೋಟೀನ್, 1.4 ಗ್ರಾಂ ನಾರಿನಾಂಶ, 2.6 ಮಿಲಿಗ್ರಾಂ ಖನಿಜಾಂಶ, 16.2 ಮಿಲಿಗ್ರಾಂನಷ್ಟು ಕಬ್ಬಿಣ, 40.5 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಅನ್ನು ಹೊಂದಿದೆ. ರಾಗಿ. ರಾಗಿಯು 7.6 ಗ್ರಾಂನಷ್ಟು ಪ್ರೋಟೀನ್, 3.8 ಗ್ರಾಂನಷ್ಟು ನಾರಿನಾಂಶ, 2.4 ಮಿಲಿಗ್ರಾಂನಷ್ಟು ಖನಿಜಾಂಶ, 3.9 ಮಿಲಿಗ್ರಾಂನಷ್ಟು ಕಬ್ಬಿಣ, 36.3 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಅನ್ನು ಹೊಂದಿದೆ. ಇಷ್ಟೆಲ್ಲ ಆರೋಗ್ಯದ ಗುಣಲಕ್ಷಣಗಳನ್ನು ಹೊಂದಿರುವ ಸಿರಿಧಾನ್ಯಗಳನ್ನು ಭಾರತದ ಪ್ರಧಾನಮಂತ್ರಿಗಳ ಪ್ರಸ್ತಾವನೆಯಂತೆ ವಿಶ್ವಸಂಸ್ಥೆಯು 2023ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಘೋಷಿಸಿತು. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನು ಆಚರಿಸುವ ಭಾರತದ ಪ್ರಸ್ತಾವನೆಯನ್ನು ಆಹಾರ ಮತ್ತು ಕೃಷಿ

ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಕೇಳಿದ್ರೆ ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:21. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಮಾನ್ವಿ ತಾಲೂಕಿನ ಸುಂಕೇಶ್ವರ ತಾಂಡದ ಶಿವಮ್ಮ ಮತ್ತು ಸಂಗಡಿಗರಿಂದ ಲಂಬಾಣಿಯ ಸಂಪ್ರದಾಯದ ಪದಗಳು. ಆಯ್ಯಾ